ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಬಡಕಡಮಂಡ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ನೆಲಗಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಟಿ ಶೇಷಾದ್ರಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತು. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ 2014ರಲ್ಲಿ GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಮಸ್ಕಾರ ಡಾಕ್ಟರ್ ಶೇಷಾದ್ರಿ ಅವರೇ. ನಮಸ್ಕಾರ. ನೆಲಗಡಲೆ ನಮ್ಮ ಮುಖ್ಯವಾದ ಎಣ್ಣೆಕಾಳಿನ ಬೆಳೆ. ಹೌದು. ಈ ಬೆಳೆಯನ್ನ ನಾವು ಖುಷ್ಕಿ ಮತ್ತು ನೀರಾವರಿಯಲ್ಲಿ ಬೆಳ್ಕೊಳ್ತೇವೆ, ವಿಶೇಷವಾಗಿ ಮುಂಗಾರಿನಲ್ಲಿ. ಬೇಸಿಗೆಯಲ್ಲಿ ನೀರಾವರಿಯಲ್ಲಿ ಹೆಚ್ಚಾಗಿ ಬೆಳ್ಕೊಳ್ತೀವಿ. ಹೌದು. ಮತ್ತೆ ಇದರ ಒಂದು ಬೆಲೆನೂ ಕೂಡ ಹೆಚ್ಚಾಗಿರೋದ್ರಿಂದ ನಮ್ಮ ರೈತ ಬಾಂಧವರು ಕೂಡ ಈ ನೆಲಗಡಲೆ ಬೆಳೆಯನ್ನು ಬೆಳೆಯೋದಕ್ಕೆ ಹೆಚ್ಚು ಒಲವನ್ನು ತೋರಿಸ್ತಾ ಇದೆ. ಹೌದು. ತಾವತ್ತು ಈ ನೆಲಗಡಲೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನೆಲಗಡಲೆ ಬೆಳೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಈ ನೆಲಗಡಲೆ ಬೆಳೆಯನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 7-8 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಈ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ, ಅದರಲ್ಲೂ ಮುಖ್ಯವಾದ ಜಿಲ್ಲೆಗಳಾದ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಅಲ್ಪ ಪ್ರಮಾಣದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರದೇಶ ಕೆಂಪು ಮಣ್ಣಿನಲ್ಲಿ ಶೇಂಗಾ ಬೇಸಾಯ ಕ್ರಮ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರದೇಶ ಈ ಕಪ್ಪು ಮಣ್ಣಿನಲ್ಲಿ ಬೆಳೀತಾ ಇದ್ದಾರೆ. ಆದರೂ ಇತ್ತೀಚೆಗೆ ಈ ಅದರಲ್ಲೂ ಮುಖ್ಯವಾಗಿ ಮುಂಗಾರಂಗಮ್ನಲ್ಲಿ ಹೆಚ್ಚಿನ ಪ್ರದೇಶ ಬರುತ್ತೆ. ಬೇಸಿಗೆ ಕಾಲದಲ್ಲಿ ನೀರಾವರಿಯಲ್ಲಿ ಬೆಳೆದರೂ ಸಹ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರದೇಶ, ಸುಮಾರು 90% ಏನು ಪ್ರದೇಶ ಇದೆ, ಅದೆಲ್ಲ ಖುಷ್ಕಿ ಆಶ್ರಯದಲ್ಲೇ ಬೆಳೆಯಂತ ಇದು ಪ್ರಮುಖವಾದ ಒಂದು ಎಣ್ಣೆಕಾಳು ಬೆಳೆ ಅಥವಾ ವಾಣಿಜ್ಯ ಬೆಳೆ ಏನಂತಲೂ ಹೇಳ್ಬೋದು ನಾವು. ಇದು ಅಂದರೆ ಈ ನೆಲಗಡಲೆಯನ್ನು ಬಿತ್ತನೆ ಮಾಡೋದಕ್ಕೆ ಯಾವ ತಿಂಗಳುಗಳು ಸೂಕ್ತ ಅಂತಾರೆ? ಇದು ಮುಖ್ಯವಾಗಿ ಈ ಮುಂಗಾರಿನಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಸೂಕ್ತ ಸಮಯ ಅಂತ ಹೇಳಿದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ಅಂದರೆ ಆಗಸ್ಟ್ ನಂತರ, ಜೂನ್ ಜುಲೈನಲ್ಲಿ ಒಳ್ಳೆಯ ಸೂಕ್ತ ಕಾಲ, ಆಗಸ್ಟ್ ತಿಂಗಳ ನಂತರ ಇದು ಬಿತ್ತನೆ ಮಾಡಿದರೆ ಇಳುವರಿ ಕುಂಠಿತಗೊಳ್ಳುತ್ತೆ, ಜೊತೆಗೆ ರೋಗ ಮತ್ತು ಬಾಧೆಗಳ ಒಂದು ಅವಳಿನೂ ಜಾಸ್ತಿಯಾಗಿ ಖರ್ಚು ಹೆಚ್ಚಾಗುತ್ತೆ. ಒಂದಾಗಿ ಹಂಗಾಗಿ ಬೆಳೆ ಸ್ವಲ್ಪ ಲಾಭದಾಯಕವಾಗದೆ ಇರುವಂಥ ಸಂದರ್ಭ ಇರುತ್ತೆ ಅದು. ಹಂಗಾಗಿ ಇದನ್ನು ಜೂನ್ ಜುಲೈ ತಿಂಗಳಲ್ಲಿ ಹೆಚ್ಚಿನ ಒಂದು ಖುಷ್ಕಿಯಲ್ಲಿ ನಾವು ಬಿತ್ತನೆ ಮಾಡಿದರೆ ಒಳ್ಳೆಯ ಇಳುವರಿ ನಾವು ನಿರೀಕ್ಷಣೆ ಮಾಡಬಹುದು. ಜೊತೆಗೆ ಬೇಸಿಗೆ ಕಾಲದಲ್ಲಾದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕು. ಈಗ ಪ್ರಸ್ತುತ ಮುಂಗಾರು ಇರೋದ್ರಿಂದ ನಾವು ಸಾಮಾನ್ಯ ರೈತರು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಅಂತೇಳಿ ನಾವು ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಈ ಬಿತ್ತನೆ ಸಮಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಉಷ್ಣಾಂಶದ ಬಹಳ ಒಂದು ಮುಖ್ಯ ವಾತಾವರಣದಲ್ಲಿ, ಅದು ಮಣ್ಣಿನ ಒಂದು ಉಷ್ಣಾಂಶ ಮಡಿಕೆ ಚೆನ್ನಾಗಿ ಬರಬೇಕಂದ್ರೆ ಮಣ್ಣಿನಲ್ಲಿ ಉಷ್ಣಾಂಶ ಸುಮಾರು 27-30 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಮಣ್ಣಿನಲ್ಲಿ ಉಷ್ಣಾಂಶ ಇದ್ರೆ ಇದು ಮಡಿಕೆ ಪ್ರಮಾಣ ಚೆನ್ನಾಗಿರುತ್ತೆ. ಅಂತ ಸಮಯದಲ್ಲಿ 18 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಕೆಳಗಡೆ ಉಷ್ಣಾಂಶ ಇದ್ರೆ ಮಡಿಕೆ ಪ್ರಮಾಣ ಕಡಿಮೆ ಆಗಿ ನಮಗೆ ಇಳುವರಿ ಕುಂಠಿತವಾಗ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಜೂನ್ ಜುಲೈ ತಿಂಗಳಲ್ಲಿ ನಾವು ಇದನ್ನ ಒಳ್ಳೆ ಸೂಕ್ತ ಕಾಲ ಅಂತ ಹೇಳಿ ಹೇಳ್ಬೋದು ನಾವು. ಇನ್ನು ನೆಲಗಡಲೆ ಬೆಳ್ಕೊಳ್ಳೋದಕ್ಕೆ ಸೂಕ್ತವಾದ ತಳಿಗಳು ಯಾವ್ಯಾವು ಅಂತೀರಿ? ತಳಿಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ TME2 ಅಂತೇಳಿ ಒಂದು ತಳಿ ಇತ್ತು. ಇದು ಹಳೆ ಹಿಂದೆ ಬಹಳ ಹಿಂದಿನಿಂದ ನಾವು ಶಿಫಾರಸು ಮಾಡ್ಕೊಂಬರ್ತಿದ್ದೀವಿ. ಆದರೆ ಇತ್ತೀಚೆಗೆ ಈ ತಳಿ ಹಲವಾರು ರೋಗ ರುಜಿನಗಳಿಗೆ ಮತ್ತು ಕೀಟಗಳಿಗೆ ತುತ್ತಾಗಿ ಒಂದು ಬಂದಿರೋದ್ರಿಂದ ಇದಕ್ಕೆ ಬದಲಾಗಿ ನಾವು ಸುಮಾರು 2-3 ತಳಿಗಳನ್ನು ನಾವು ಇತ್ತೀಚೆಗೆ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ನಾವು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ KCG 2 ಅಂತ ಇದೆ, KCG 6 ಅಂತ ಇದೆ. ಅಂದರೆ ಏನು KCG 2 ಅಂದರೆ ಚಿಂತಾಮಣಿ 2 ಅಂತೇಳಿ ಒಂದು ತಳಿ, ಇನ್ನೊಂದು KCG 6 ಅಂತೇಳಿ ಚಿಂತಾಮಣಿ 6 ಅಂತೇಳಿ ಒಂದು ತಳಿ. ಇತ್ತೀಚೆಗೆ ಒಂದು GKVK 5 ಅಂತೇಳಿ ಈ ತಳಿನ ಈಗ ಬಿಡುಗಡೆ ಮಾಡಿದ್ದೀವಿ. ಇನ್ನು ಅದು ಶಿಫಾರಸು ಮಾಡಿಲ್ಲ, ಅದು ಮುಂದಿನ ಹಂತದಲ್ಲಿ ಶಿಫಾರಸು ಮಾಡ್ತೀವಿ. ಇದ್ರ ಜೊತೆಗೆ TMA 2 ಬೆಳ್ಕೋಬೋದು ರೈತರು, ಬಟ್ ಮುಖ್ಯವಾಗಿ ಸಸ್ಯ ಸಂರಕ್ಷಣೆ ನಾವು ಮಾಡಬೇಕಾಗುತ್ತೆ. ಜೊತೆಗೆ GPBD 4 ಅಂತೇಳಿ ಒಂದು ತಳಿ ಇದೆ, ಇದು ಒಂದು ಎಲೆ ಚುಕ್ಕು ರೋಗಕ್ಕೆ ರೋಗ ನಿರೋಧಕ ಒಂದು ತಳಿ ಇದು. ಇದು ಕೊಯ್ಲು ಸಂದರ್ಭದಲ್ಲೂ ಸ್ವಲ್ಪ ಹಸಿರಾಗಿರುತ್ತೆ. ಇದು ಮೇವಿಗೆ ಬಹಳ ಸೂಕ್ತವಾದ ಒಂದು ತಳಿ, ಇದು ಮೇವನ್ನು ಚೆನ್ನಾಗಿ ದೊರೆಯುತ್ತೆ ಇದು ಕಾಳಿನ ಕಾಯಿ ಜೊತೆಗೆ. ಜೊತೆಗೆ JL 24 ಅಂತೇಳಿ ಇನ್ನೊಂದು ತಳಿ ಇದೆ, ಇದು ಸ್ವಲ್ಪ ದಪ್ಪ ಕಾಳಿನ ತಳಿ ಇದು, ಇದು ಸಹ ಒಂದು ಉತ್ತಮವಾದ ತಳಿ ಅಂತೇಳಿ ಹೇಳ್ಬೋದು. ಈ ತಳಿಗಳಲ್ಲಿ ಸಾಮಾನ್ಯವಾಗಿ KCG 2 ಮತ್ತು KCG 6 ನಮ್ಮ ಕೃಷಿ ವಿಷಯದಲ್ಲಿ ಇದು ಲಭ್ಯವಿದೆ, ಅದನ್ನು ಬೀಜನ ಸಹ ದೊರಲಿಕ್ಕೆ ವ್ಯವಸ್ಥೆ ಇದೆ ನಮ್ಮಲ್ಲಿ. ಇವೆ 4-5 ತಳಿಗಳಲ್ಲಿ ನಾವು ಸ್ವಲ್ಪ ನೋಡಿಕೊಂಡು ಇಲ್ಲಿ ಲಭ್ಯತೆ ನೋಡಿಕೊಂಡು ರೈತರು ಇದನ್ನು ಬಿತ್ತನೆ ಮಾಡ್ಬೋದು. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಬಿತ್ತನೆ ಬೀಜದ ಪ್ರಮಾಣ ಎಷ್ಟು ಬೇಕಾಗ್ಬೋದು ಅಂತೀರಿ? ಬಿತ್ತನೆ ಬೀಜದ ಪ್ರಮಾಣ ಭಾಳ ಮುಖ್ಯವಾದಿಲ್ಲ, ಯಾಕಂದರೆ ಇದು ಸುಮಾರು 1 ಎಕರೆಗೆ 40-45 ಕೆ ಜಿ ಬೀಜ ಬೇಕು. ಈ ಶೇಂಗಾ ಬೀಜ ಭಾಳ ಒಂದು ಅಧಿಕ ಖರ್ಚಿನ ಒಂದು ಪರಿಕರ. ಒಂದು ಮಾತು ಹೇಳೋದಂದರೆ ಒಟ್ಟಾರೆ ಏನಿದೆ ಒಂದು ಖರ್ಚು ವೆಚ್ಚ ಏನಿದೆ ಈ ಕಾಸ್ಟ್ ಆಫ್ ಕಲ್ಟಿವೇಷನ್ ಹೇಳಿ ಸಾಗುವಳಿ ವೆಚ್ಚದಲ್ಲಿ ಈ ಬೀಜದ ಬಾಬ್ತೆ ಸುಮಾರು 30% ಇರುತ್ತೆ. ಹಂಗಾಗಿ ಇದು ನಾವು ಭಾಳ ಎಚ್ಚರಿಕೆಯಿಂದ ನಾವು ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಕನಿಷ್ಠ ಒಂದು ಏನಿದೆ ತಳಿಗಳಲ್ಲಿ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಬೀಜದ ಪ್ರಮಾಣ 40-45 ಕೆ ಜಿ ಪ್ರಮಾಣ ಬೇಕಾಗುತ್ತೆ ಎಕರೆಗೆ. ಯಾಕೆಂತ ಹೇಳಿದ್ರೆ ನಾವು ನಿರ್ದಿಷ್ಟ ಸಂಖ್ಯೆಗಳನ್ನು ಕಾಪಾಡ್ಬೇಕು. ಇಲ್ಲಿ ಸಸಿಗಳ ಸಂಖ್ಯೆ ಕಾಪಾಡಿದ್ರೆ ಮಾತ್ರ ನಮಗೆ ನಿರೀಕ್ಷಿತ ಇಳುವರಿ ನಾವು ಪಡ್ಕೋಬಹುದು. ಸೊ ನಾವು ಒಂದು ಸಸಿಗಳ ಸಂಖ್ಯೆ ಅಂದ್ರೆ 1 ಎಕರೆಗೆ ಸುಮಾರು 120,000 130,000 ಸಸಿಗಳ ಸಂಖ್ಯೆ ಇರಬೇಕು. ಈ ಸಸಿಗಳನ್ನ ಸಂಖ್ಯೆ ಕಾಪಾಡಬೇಕಾದ್ರೆ ನಾವು ಕನಿಷ್ಠ 40-45 ಕೆಜಿ ಬೀಜ ಉಪಯೋಗ ಮಾಡಬೇಕು. ಜೊತೆಗೆ ಇಲ್ಲಿ ಎಣ್ಣೆ ಕಾಳಿನಲ್ಲಿ ನಾವು ಒಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕು. ಎಣ್ಣೆ ಕಾಳಿನಲ್ಲಿ ಮೊಳಕೆ ಪ್ರಮಾಣ ಕಡಿಮೆ ಇರುತ್ತೆ, ಹಂಗಾಗಿ ಕೈಯಿಂದ ಸುಲಿದ ಬೀಜವನ್ನೇ ನಾವು ಉಪಯೋಗ ಮಾಡಿದರೆ ಒಂದು ಮೊಳಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಮೆಷಿನಿಂದ ಸುಲಿದ ಬೀಜವನ್ನು ಉಪಯೋಗ ಮಾಡಬಾರ್ದು. ಯಾಕಂದರೆ ಮೆಷಿನಿಂದ ಸುಲಿದ್ರೆ ಬೀಜಗಳ ಮೇಲೆ ಏನು ಒಂದು ಕೆಂಪು ಒಂದು ಪೊರೆ ಇರುತ್ತೆ, ಅದು ಸ್ವಲ್ಪ ಏನಾದರೂ ಹೋದರೆ ಡ್ಯಾಮೇಜ್ ಅಥವಾ ಏನಾದರೂ ಆಗಿದ್ರೆ ಅದು ಮೊಳಕೆ ಒಡೆಯೋದಿಲ್ಲ, ಅವಾಗ ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬೀಜವನ್ನು ನಾವು ಬಿತ್ತನೆಗೆ ಕೇವಲ 1 ವಾರ 15 ದಿವಸಕ್ಕೆ ಮುಂಚೆ ಮಾತ್ರ ನಾವು ಸುಲಿದಿಟ್ಕೋಬೇಕು. 2-3 ತಿಂಗಳಿಂದ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಸುಲಿದ ಬೀಜವನ್ನು ಸುಲಿದು ಇಟ್ಕೊಳ್ಬಾರ್ದು. ಯಾಕಂದರೆ ಬೀಜ ಸುಲಿದು ಇಟ್ಕೊಂಡ್ರೆ ಏನಾಗುತ್ತೆ, ಈ ಬೇಸಿಗೆಯಲ್ಲಿ ಏಪ್ರಿಲ್ ಮೇನಲ್ಲಿ ವಾತಾವರಣದ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಇದರ ಒಂದು ಮೊಳಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಎಣ್ಣೆ ಅಂಶ ಕಡಿಮೆ ಆಗುತ್ತೆ, ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಹಂಗಾಗಿ ವೈಬ್ರಿಟಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಮೊಳಕೆ ಪ್ರಮಾಣ ಕಡಿಮೆ ಬಂದರೆ ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಂಗಾಗಿ 40-45 ಕೆ ಜಿ ದೃಢವಾದ ಬೀಜ ಅಂದರೆ ಆರಿಸಿದಂಥ ಬೀಜವನ್ನು ಒಂದು 15 ದಿವಸಕ್ಕೆ ಮುಂಚೆ ಸುಲಿದು ಕೈಯಿಂದ ಸುಲಿದ ಬೀಜ ಉಪಯೋಗ ಮಾಡಿದ್ರೆ ನಮಗೆ ಉತ್ತಮವಾದ ಒಂದು ಮೊಳಕೆ ಪ್ರಮಾಣ ನಾವು ಕಾಣ್ಬೋದು ಈ ಬೆಳೆಯಲ್ಲಿ. ಇನ್ನು ಈ ನೆಲಗಡಲೆ ಬೇಸಾಯಕ್ಕೆ ನಾವು ಮಣ್ಣಿನ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತು ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಇದು ಶೇಂಗಾ ಬೆಳೆಯನ್ನು ಎಲ್ಲ ಮಣ್ಣಿನಲ್ಲೂ ನಾವು ಬೆಳೀಬೋದು. ಅದರಲ್ಲೂ ಮುಖ್ಯವಾಗಿ ಒಳ್ಳೆಯ ಒಂದು ಶ್ರೇಷ್ಠವಾದ ಮಣ್ಣು ಅಂತ ಹೇಳಿದ್ರೆ ಮರಳು ಮಿಶ್ರಿತ ಜೇಡಿ ಮತ್ತು ಮಾಸಾರಿ ಮಣ್ಣು ಅಂತ ಹೇಳ್ತೀವಿ ನಾವು. ಅದರಲ್ಲೂ ಕೆಂಪು ಮಣ್ಣು ಮರಳು ಮಿಶ್ರಿತ ಇದ್ರೆ ಅಂಶ ಇದ್ರೆ ಅದು ಶೇಂಗಾಗೆ ಸೂಕ್ತವಾದ. ಈ ಉತ್ತರ ಕರ್ನಾಟಕದಲ್ಲಿ ಈ ಕಪ್ಪು ಮಣ್ಣನ್ನು ಸಹ ಸ್ವಲ್ಪ ಮರಳಿನ ಅಂಶ ಇರಬೇಕು, ಅದು ಒಂದು ಸೂಕ್ತವಾದ ಮಣ್ಣು. ಯಾವುದೇ ಒಂದು ಮಣ್ಣು ತಗೊಂಡ್ರೆ ನಾವು ಮುಖ್ಯವಾಗಿ ಅದರಲ್ಲಿ ಸ್ವಲ್ಪ ಸುಣ್ಣದ ಅಂಶ ಹೆಚ್ಚಿದ್ರೆ ಈ ಶೇಂಗಾ ಬೆಳೆಗೆ ಒಳ್ಳೆ ನಾವು ಇಳುವರಿ ನಿರೀಕ್ಷೆ ಮಾಡ್ಬೋದು. ಯಾಕಂದ್ರೆ ಈ ಸುಣ್ಣದ ಅಂಶ ಈ ಕಾಯಿನ ಕಟ್ಟಲಿಕ್ಕೆ ಈ ಬಾರಂಗಿಗಳು ಚೆನ್ನಾಗಿ ಭೂಮಿಯಲ್ಲಿ ಹೋಗಿ ಚೆನ್ನಾಗಿ ಇಳಿಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಕಾಳು ಮತ್ತು ಕಾಯಿ ಕಟ್ಟಲಿಕ್ಕೂ ಸಹಾಯ ಆಗುತ್ತೆ, ಎಣ್ಣೆ ಅಂಶನ ಜಾಸ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಂಗಾಗಿ ಸ್ವಲ್ಪ ಇದರಲ್ಲಿ ಯಾವುದೇ ಮಣ್ಣಿನಲ್ಲಿ ಒಂದು ಸತುವಿನ ಒಂದು ಕೊರತೆ ಇರದೇ ಇರತಕ್ಕಂಥ ಮಣ್ಣನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಭಾಳ ಒಂದು ಒಳ್ಳೆ ಮಣ್ಣು ಇದು. ಜೊತೆಗೆ ಇದರಲ್ಲಿ ಸಾಕಷ್ಟು ಸಾವಯವ ಅಂಶ ಇರಬೇಕು ಮಣ್ಣಿನಲ್ಲಿ. ಅದರಿಂದ ನಾವು ಸುಮಾರು 8-10 ಗಾಡಿಯಷ್ಟು ಚೆನ್ನಾಗಿ ಕಳಿತ ಗೊಬ್ಬರವನ್ನ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಭೂಮಿಗೆ ಸೇರಿಸಿದ್ರೆ ನಾವು ಈ ಮಣ್ಣಿನಲ್ಲಿ ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು. ಅಂದ್ರೆ ಬಿತ್ತನೆಗಿಂತ ಮುಂಚಿತವಾಗಿ ಸೇರಿಸಬೇಕಲ್ಲ ಇದನ್ನ, ಉಳುಮೆ ಸಂದರ್ಭದಲ್ಲಿ ಸೇರಿಸಬೇಕಾಗುತ್ತೆ. ಜೊತೆಗೆ ಇದನ್ನ ಚೆನ್ನಾಗಿ ಆಳವಾಗಿ ಉಳುಮೆ ಮಾಡೋದು ಒಳ್ಳೇದು ರೈತರು. ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಉಳುಮೆ ಮಾಡೋದು ಅಂತಂದ್ರೆ ಸ್ವಲ್ಪ ಇಲ್ಲಿ ಮೊಟ್ಟೆ ಏನಿದೆ ಒಂದು ಬೇಸಿಗೆಯಲ್ಲಿ ನಾವು ಮಾಗಿ ಉಳುಮೆ ಮಾಡಿದ್ರೆ ಒಳ್ಳೇದು ಇಲ್ಲಿ. ಯಾಕಂದ್ರೆ ಪ್ರತಿ ರೈತರು ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಸಾಗುವಳಿ ಪದ್ಧತಿ ಅಂದ್ರೆ ಪ್ರತಿ ವರ್ಷ ಶೇಂಗಾವನ್ನೇ ಬಿತ್ತನೆ ಮಾಡ್ತಾರೆ ಮುಂಗಾರಂಗಮ್ನಲ್ಲಿ. ಈ ರೀತಿ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೀಟಗಳ ಒಂದು ಕೋಶಗಳಾಗಲಿ ಅಥವಾ ರೋಗಗಳ ಒಂದೇನು ಸೂಕ್ಷ್ಮಣಜೀವಿಗಳು ನೆಲದಲ್ಲಿ ಮಣ್ಣಿನಲ್ಲಿ ಉಳ್ಕೊಂಡು ಪ್ರತಿ ವರ್ಷನೂ ಅಲ್ಲೇ ಇದ್ದು ಮುಂದಿನ ಒಂದು ಹಂಗಾಮಿನಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಮಾಗಿ ಉಳುಮೆ ಮಾಡಿದಾಗ ಇದು ನಾಶವಾಗ್ತವೆ ಮಣ್ಣಿಗೆ ಒಂದು ಬಿಸಿಲಿಗೆ ಇದಾಗುತ್ತೆ. ಜೊತೆಗೆ ಒಂದು ಮುಖ್ಯವಾದ ಒಂದು ಅಂಶ ನಾನು ಮುಂಚೆ ಹೇಳೋದು, ಇಲ್ಲಿ ಒಂದು ರೈತರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿ ವರ್ಷ ನಾವು ಶೇಂಗಾ ಬೆಳೆನೆ ಬೆಳೆದಿಂತ ಪ್ರದೇಶದಲ್ಲಿ ಬೆಳಿಬಾರ್ದು. ನಾವು ಪದೇ ಪದೇನೆ ಬೆಳೆ ಪರಿವರ್ತನೆ ಮಾಡೋದು ಒಳ್ಳೇದು, ಬಹಳ ಮುಖ್ಯವಾದ ಒಂದು ಏನು ದ್ವಿದಳ ಧಾನ್ಯಕ್ಕೆ ಸೇರ್ತಕ್ಕಂತ ಒಂದು ಬೆಳೆ ಇದು. ಜೊತೆಗೆ ಇದನ್ನ ಏಕದಳ ಧಾನ್ಯಗಳ ಪರಿವರ್ತನೆ ಮಾಡಿದ್ರೆ ಈ ರೋಗ ರುಜಿನಗಳು ಒಂದು ಬಾಧೆ ಕಡಿಮೆ ಆಗುತ್ತೆ, ಒಂದು ಇಳುವರಿನೂ ಜಾಸ್ತಿ ಆಗುತ್ತೆ. ಜೊತೆಗೆ ಏಕದಳ ಒಂದೇ ಅಲ್ಲ, ಇವತ್ತು ತೊಗರಿ ಬೆಳೆ ಆಗಲಿ ಸೂರ್ಯಕಾಂತಿ ಆಗಲಿ ಒಟ್ಟಾರೆ ಬೇರೆ ಬೆಳೆ ಶೇಂಗಾ ಬೆಳೆ ಬಿಟ್ಟು ಪ್ರತಿ ವರ್ಷ ಬದಲಾವಣೆ ಮಾಡ್ತಾ ಇದ್ರೆ ಒಂದು ನಮ್ಮ ಒಟ್ಟಾರೆ ಇಳುವರಿನ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಒಳ್ಳೆ ಬೆಳೆ ತರಲಿಕ್ಕೆ ಸಹಾಯ ಆಗುತ್ತೆ. ಇನ್ನ ಈ ರಸಗೊಬ್ಬರವನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ ಅಂತೇಳಿ, ಈ ರಸಗೊಬ್ಬರದ ಬಳಕೆನ ಬಹಳ ಮುಖ್ಯವಾದ ಒಂದು ಅಂಶ ಆಧುನಿಕ ಬೇಸಾಯ ಒಂದು ತಾಂತ್ರಿಕತೆಯಲ್ಲಿ. ಈಗಾಗಲೇ ಹೇಳ್ದಂಗೆ ಮಣ್ಣಿನಲ್ಲಿ ಹೆಚ್ಚಿನ ಒಂದು ಅಂಶದಲ್ಲಿ ಸಾವಯವ ಅಂಶ ಇರಬೇಕು, ಜೊತೆಗೆ ಸುಣ್ಣದ ಅಂಶ ಇರಬೇಕು, ಯಾವುದೇ ಸತುವಿನ ಒಂದು ಕೊರತೆ ಇರಬಾರ್ದು, ಲಘು ಪೋಷಕಗಳ ಕೊರತೆ ಇರಬಹುದು. ಸೊ ಇಂತಹ ಪ್ರದೇಶದಲ್ಲಿ ನಾವು ಕುಷ್ಕಿಯಲ್ಲಿ ಒಂದು ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷ್ ಇರತಕ್ಕಂಥ ಯಾವುದೇ ರಸಗೊಬ್ಬರಗಳನ್ನು ನಾವು ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಿದ್ರೆ ಇದು ಒಂದು ಉತ್ತಮವಾದ ಪೋಷಕಾಂಶಗಳು ಪೂರೈಸಬಹುದು ನಾವು. ಜೊತೆಗೆ ಈಗಾಗಲೇ ಹೇಳ್ದಂಗೆ ಕೊಟ್ಟಿಗೆ ಗೊಬ್ಬರನು ಬಹಳ ಮುಖ್ಯವಾದ, ಇಲ್ಲಿ ಕಾಂಪೋಸ್ಟ್ ಗೊಬ್ಬರನು ಸೇರಿಸಲೇಬೇಕಾಗುತ್ತೆ. ಸೇರಿಸಿದ್ರೆ ಮಾತ್ರ ನಾವು ಒಳ್ಳೆ ಮೊಳಕೆ ಪ್ರಮಾಣ ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ಅಂಶ ನಾವು ರೈತರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಯಾವ ರೂಪದಲ್ಲಿ ಹಾಕ್ಬೇಕು ಅನ್ನೋದು ಬಹಳ ಮುಖ್ಯವಾದ. ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ರಂಜಕವನ್ನ ಅಥವಾ ಸಾರಜನಕವನ್ನ ಸಾಮಾನ್ಯವಾಗಿ ರೈತರು DAP ಮೂಲಕ ಕೊಡ್ತಾರೆ. ಕೊಟ್ಟಾಗ ಏನತ್ತೆ, ಸಾರಜನಕ ಸಿಗುತ್ತೆ ಜೊತೆಗೆ ರಂಜಕನೂ ಸಿಗುತ್ತೆ. ಆದ್ರೆ ಮುಖ್ಯವಾಗಿ ಈ ನೆಲಗಡಲೆ ಬೆಳೆಗೆ ಈ ರಂಜಕದ ಏನು ರಸಗೊಬ್ಬರ ಇದೆಯಾ ಅದನ್ನ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಏನು ಹೇಳ್ತೀವಿ ಆ ರೂಪದಲ್ಲಿ ಕೊಟ್ಟರೆ ಬಹಳ ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ ಕೊಟ್ಟಾಗ ಯೂರಿಯಾವನ್ನು ಒಂದು 20 ಕೆಜಿ ಕೊಡಬೇಕಾಗುತ್ತೆ ನಾವು. ಆ ರೀತಿ ಕೊಟ್ಟಾಗ ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ರಂಜಕದ ಜೊತೆಗೆ 16% ರಂಜಕ ಇರುತ್ತೆ. ಅದ್ರ ಜೊತೆಗೆ ಸುಮಾರು 19.5% ಸುಣ್ಣದ ಅಂಶ ಇರುತ್ತೆ. ಈ ಸುಣ್ಣದ ಅಂಶ ಕಾಯಿ ಬಲಿಲಿಕ್ಕೆ ಕಾಳು ಕಟ್ಟಲಿಕ್ಕೆ ಬಹಳ ಅನುಕೂಲ ಆಗುತ್ತೆ, ಒಳ್ಳೆ ಇಳುವರಿ ನಿರೀಕ್ಷೆ ಮಾಡುವುದು. ಜೊತೆಗೆ 12.5% ಗಂಧಕದ ಅಂಶನೂ ಇರುತ್ತೆ. ಈ ಗಂಧಕದ ಅಂಶ ಈ ಬೀಜದಲ್ಲಿ ಶೇಂಗಾ ಬೀಜದಲ್ಲಿ ಎಣ್ಣೆ ಅಂಶನ ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ದೃಢಕಾಯವಾದ ನಾವು ಕಾಯಿ ಮತ್ತು ಬೀಜವನ್ನು ನಾವು ಪಡೆಯಲಿಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡೋದ್ರಿಂದ ಇದ್ರ ಅಲ್ಪ ಪ್ರಮಾಣದಲ್ಲಿ ಸತುವನ್ನು ಇರುತ್ತೆ ಅಲ್ಪ ಪ್ರಮಾಣದಲ್ಲಿ. ಜೊತೆಗೆ ಮೆಗ್ನೀಷಿಯಂ ಸಹ ಇರೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನ ನಾವು ಇಲ್ಲಿ ಆರಾಮವಾಗಿ ನಾವು ನೀಗಿಸಬಹುದು. ನಾವು ಈ ರೀತಿ ನಾವು ರಸಗೊಬ್ಬರ ಕೊಟ್ಟಾಗ ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು. ಈಗ ತಾವು ಈ ಮೊದಲು ತಿಳಿಸಿದ್ರಿ ಈ ಕೆಲವು ಪ್ರದೇಶದಲ್ಲಿ ಶೇಂಗಾವನ್ನು ಪ್ರತಿ ವರ್ಷವೂ ಕೂಡ ಬೆಳೀತಾ ಇದ್ದಾರೆ ಅಂತ. ಹೌದು. ಇದರಿಂದ ಕೆಲವೊಂದು ರೋಗಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಏನಾದರೂ ಬೀಜೋಪಚಾರವನ್ನು ನಾವು ಮಾಡಬೇಕಾಗತ್ತೆ. ಹೌದು, ಶೇಂಗಾ ಬೆಳೆಯಲ್ಲಿ ಬೀಜೋಪಚಾರ ಒಂದು ಮುಖ್ಯವಾದ ಅಲ್ಪ ಖರ್ಚಿನ ಒಂದು ಬೇಸಾಯ ಕ್ರಮ. ಮತ್ತೆ ಮುಂದಂತೆ ಬರ್ತಕ್ಕಂಥ ರೋಗಗಳನ್ನು ಅಧಿಕ ವೆಚ್ಚ ಮಾಡಿ ನಿವಾರಣೆ ಮಾಡೋ ಬದಲು ಅಥವಾ ಹತೋಟಿ ಮಾಡೋ ಬದಲು ಈ ಬೀಜೋಪಚಾರ ಮಾಡಿದರೆ ಆ ರೋಗಗಳನ್ನು ಈ ಹಂತದಲ್ಲೇ ನಾವು ತಡೆಗಟ್ಟಬಹುದು. ಅದರಿಂದ ಈ ಶೇಂಗಾವನ್ನ ಬಿತ್ತನೆಗೆ ಮುಂಚೆ ಈ ಕ್ಯಾಪ್ಟಾನ್ ಅಂತ ಒಂದು ಫಂಜಿಸೈಡ್ ಶಿಲೀಂದ್ರನಾಶಕ ಬರುತ್ತೆ ಅಥವಾ ಥೈರಾಮ್ ಅಂತ ಬರುತ್ತೆ ಅಥವಾ ಈ ಅಣುಜೀವಿ ಗೊಬ್ಬರವಾದ ಟ್ರೈಕೋಡರ್ಮ ಏನಿದೆ ಇದರಲ್ಲಿ ಯಾವ್ದಾದ್ರು ಒಂದನ್ನ ಪ್ರತಿ ಕೆಜಿಗೆ 3 ಗ್ರಾಂನಂತೆ ಈ ವಸ್ತುಗಳಿಂದ ರಾಸಾಯನಿಕಗಳಿಂದ ಲೇಪನ ಮಾಡಿ ಬಿತ್ತನೆ ಮಾಡೋದ್ರಿಂದ ಮುಂದೆ ಮಣ್ಣಿನಿಂದಾಗಲಿ ಅಥವಾ ಬೀಜದಿಂದಾಗಲಿ ಪ್ರಸಾರ ಆಗುವಂತ ರೋಗಗಳನ್ನ ಈ ಹಂತದಲ್ಲೇ ತಡೆಗಟ್ಟಿ ಅಲ್ಪ ಖರ್ಚಲ್ಲೇ ನಾವು ನಿವಾರಣೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಈ ಬೀಜೋಪಚಾರ ಇದು ರೋಗ ರುಜಿನ ಹತೋಟಿ ಮಾಡ್ಲಿಕ್ಕಾಯ್ತು. ಜೊತೆಗೆ ಈ ಪೋಷಕಾಂಶಗಳ ನಿರ್ವಹಣೆ ದೃಷ್ಟಿಯಿಂದ ಹೇಳೋದಾದ್ರೆ ಈ ರಂಜಕ ಮತ್ತು ಸಾರಜನಕವನ್ನ ಒದಗಿಸುವಂತ ಗೊಬ್ಬರಗಳು ಏನಿದೆ ನಾವು ಜೈವಿಕ ಗೊಬ್ಬರಗಳು ಅಲ್ಲಿ ನಾವು ಪಡ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ಈ ರೈಜೋಬಿಯಂ ಅಣುಜೀವಿ ಏನಿದೆ ಅದನ್ನ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂನಂತೆ ಈ ಬೆಲ್ಲದ ಒಂದು ಪಾಕದೊಂದಿಗೆ ಮಿಶ್ರಣ ಮಾಡಿ ಅದನ್ನ ನೆರಳಿನಲ್ಲಿ ಅಂಟಿಸ್ಬಿಟ್ಟು ನೆರಳಿನಲ್ಲೇ ಒರೆಸಿ ಬಿತ್ತನೆ ಮಾಡಿದ್ರೆ ನಮಗೆ ಸಾರಜನಕ ಒಂದು ವಾತಾವರಣ ಸ್ಥಿರೀಕರಣ ಮಾಡಿ ಬೆಳೆಗೆ ಒದಗಿಸುವಂತ ಒಂದು ಜೈವಿಕ ಜೈವಿಕ ಗೊಬ್ಬರ. ಜೊತೆಗೆ ಇದರಲ್ಲೂ ಮುಖ್ಯವಾಗಿ ರಂಜಕ ರೈತರಿಗೆ ಗೊತ್ತಿರೋ ಹಾಗೆ ನಾವು ದುಬಾರಿ ಗೊಬ್ಬರ ಇದು. ನಾವು ಹಾಕ್ತಂತ ಗೊಬ್ಬರ ನೇರವಾಗಿ ಬೆಳೆಗೆ ದೊರೆಯೋದಿಲ್ಲ, ಅದು ಮಣ್ಣಿನಲ್ಲಿ ಸ್ಥಿರೀಕರಣಗೊಳ್ಳುತ್ತೆ, ಅದು ದೊರೆಯೋದಿಲ್ಲ ಬೆಳೆಗೆ. ಸೊ ಇಲ್ಲಿ ನನ್ನ ಮಣ್ಣಿನಲ್ಲಿ ಸ್ಥಿರೀಕರಣ ಆಗಿರ್ತಕ್ಕಂಥ ರಂಜಕವನ್ನ ಕರಗಿಸ್ಬಿಟ್ಟು ಬೆಳೆಗೆ ದೊರಕಂತ ವ್ಯವಸ್ಥೆ ಮಾಡ್ಲಿಕ್ಕೆ ಈ ರಂಜಕವನ್ನ ಕರಗಿಸ್ತಕ್ಕಂಥ ಜೈವಾಣು ಗೊಬ್ಬರ ಇದೆ. ಇದನ್ನು ಸಹ ನಾವು ಬೆಲ್ಲದ ಪಾಕನಲ್ಲಿ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂನಂತೆ ಮಣಿಜೀವಿ ಜೊತೆಗೇನೆ ಬೆರೆಸಿ ನಾವು ಬಿತ್ತನೆ ಮಾಡೋದ್ರಿಂದ ಈ ರಂಜಕದ ಒಂದು ಬಳಕೆ ಸಾಮರ್ಥ್ಯ ನಾವು ಹೆಚ್ಚಿಗೆ ಮಾಡ್ಕೋಬಹುದು, ಕೊರತೆನು ನೀಗಿಸ್ಬೋದು, ಹಂಗಾಗಿ ಖರ್ಚುನು ಸಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ನಾವು ಒಂದು ಬೀಜೋಪಚಾರ ಮಾಡಿದ್ರೆ ರೈತರಿಗೆ ಅಲ್ಪ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ನಾವು ಇನ್ನ ಬಿತ್ತನೆಯನ್ನು ನಾವು ಮಾಡಬೇಕಾದ್ರೆ ಬಿತ್ತನೆ ಅಂತರವನ್ನ ಎಷ್ಟು ಪಾಲಿಸಬೇಕಾಗತ್ತೆ ಅಂತ ಬಿತ್ತನೆಗೆ ಆಗ್ಲೇ ಹೇಳಿದೆ ನಾನು, ನಮ್ಮ ಸಸ್ಯಗಳ ಸಂಖ್ಯೆ ನಾವು ಕಾಪಾಡೋದು ಬಹಳ ಮುಖ್ಯವಾದಷ್ಟು. ನೆಲಗಡಲೆಯಲ್ಲಿ ಈಗಾಗಲೇ ಹೇಳ್ದಂಗೆ ಸುಮಾರು 120,000 ಸಂಖ್ಯೆ ಇರ್ತಕ್ಕಂಥ ಸಸಿಗಳು 1 ಎಕರೆಗೆ ಕಾಪಾಡಿಕೊಂಡ್ರೆ ನಾವು ನಿರೀಕ್ಷೆ ಮಾಡಿದ್ರೆ ಇಳುವರಿ ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಂಗಾಗಿ ಇದನ್ನ ಪಡೀಲಿಕ್ಕೆ ನಾವು ಸುಮಾರು 1 ಅಡಿ ಸಾಲಿನಲ್ಲಿ ಬಿತ್ತನೆ ಮಾಡ್ಬೇಕಾಗುತ್ತೆ. ಸೊ 1 ಗಿಡದಿಂದ ಗಿಡಕ್ಕೆ ಅಂದ್ರೆ ಬೀಜದಿಂದ ಬೀಜಕ್ಕೆ 4 ಅಂಗುಲ ಅಂತರ ನಾವು ಕಾಪಾಡ್ಕೊಂಡ್ರೆ ನಿರ್ದಿಷ್ಟ ಸಸ್ಯಗಳನ್ನ ನಾವು ಕಾಪಾಡ್ಕೋಬಹುದು. ಇದನ್ನ ಸಸ್ಯಗಳನ್ನ ಕಾಪಾಡ್ಲಿಕ್ಕೆ ಈ ಏನು 1 ಅಡಿ ಸಾಲು 4 ಇಂಚು ಬೀಜದಿಂದ ಬೀಜಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ 2 ಪದ್ಧತಿ, ಒಂದು ಕೈಯಿಂದ ನೇರವಾಗಿ ಬಿತ್ತನೆ ಮಾಡೋದು, ಇದು ಸ್ವಲ್ಪ ಅಧಿಕ ಖರ್ಚಿನ ಒಂದು ಬೇಸಾಯ ಕ್ರಮ. ಇದು ಕಡಿಮೆ ಪ್ರದೇಶದಲ್ಲಿ ನಾವು ಕೈಯಲ್ಲಿ ಬಿತ್ತನೆ ಮಾಡ್ಕೋಬಹುದು, ಅದು ಹೆಚ್ಚಿನ ಪ್ರದೇಶದಲ್ಲಿ ಇದು ಬಿತ್ತನೆ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಕೂರಿಗೆ ಬಿತ್ತನೆ ಮಾಡ್ಬೋದು. ಕೂರಿಗೆಯಲ್ಲಿ ಬಿತ್ತನೆ ಮಾಡಿದ್ರು ಸಹ ಸರಿಯಾಗಿ ಒಳ್ಳೆ ನುರಿತ ಬಿತ್ತನೆಗಾರ ಇರ್ತಾರಲ್ಲ ಅವ್ರು ಮಾತ್ರ ಇದನ್ನ ಅಂತರ ಕಾಪಾಡ್ಕೋಬಹುದು, ಆದ್ರೂ ಸಹ ಕಷ್ಟ. ಹಂಗಾಗಿ ಇತ್ತೀಚೆಗೆ ನಾವು ಕೃಷಿ ವಿಷಯದಿಂದ ಹಲವಾರು ಸಂಸ್ಥೆಗಳಿಂದ ಕೂರಿಗೆ ಅಂದ್ರೆ ಬೀಜ ಮತ್ತು ಗೊಬ್ಬರವನ್ನ ಏಕಕಾಲದಲ್ಲಿ ಬಿತ್ತ ಮಾಡತಕ್ಕಂತ ಕೂರಿಗೆಗಳು ಇತ್ತೀಚೆಗೆ ದೊರೆತಾ ಇದಾವೆ. ಈ ಬೀಜ ಮತ್ತು ಗೊಬ್ಬರನ ಬಿತ್ತನೆ ಅಂತ ಕೂರಿಗೆ ಬಳಕೆ ಮಾಡಿದ್ರೆ ನಾವು ನಿರ್ದಿಷ್ಟ ಅಂತರದಲ್ಲಿ ಬಿತ್ತನೆ ಮಾಡಬಹುದು, ನಿರ್ದಿಷ್ಟ ಆಳದಲ್ಲಿ ನಾವು ಬಿತ್ತನೆ ಮಾಡಬಹುದು, ನಿರ್ದಿಷ್ಟ ಸಸ್ಯಗಳನ್ನ ಕಾಪಾಡೋದ್ರಿಂದ ನಮಗೆ ಒಳ್ಳೆ ಇಳುವರಿನ ನಿರೀಕ್ಷೆ ಮಾಡಬಹುದು. ಇದ್ರ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಶೇಂಗಾ ಬೆಳೆಯಲ್ಲಿ ನಿಖರ ಪ್ರಾತ್ಯಕ್ಷಿಕೆ ಅಂತೇಳಿ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಇಲ್ಲಿ ನಾವು ಈ ಅನಂತಪುರ ಒಣಬೇಸಾಯ ಯೋಜನೆಗಳಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಬೀಜ ಮತ್ತು ಗೊಬ್ಬರ ಬಿತ್ತನೆ ಮಾಡತಕ್ಕಂಥ ಕೂರಿಗೆಯನ್ನು ನಮ್ಮ ಒಂದು ವಾತಾವರಣಕ್ಕೆ ಒಂದು ಅಂತ ಮಾರ್ಪಡಿಸಿ ನಾವು ಈಗಾಗಲೇ ಸುಮಾರು 3 ವರ್ಷದಲ್ಲಿ ನಾವು ಇದನ್ನು ಪ್ರಾತ್ಯಕ್ಷಿಕ ಮಾಡಿ ರೈತರ ತಾಕುಗಳಲ್ಲಿ ಮಾಡಿದ್ದೀವಿ. ಇಲ್ಲಿ ರೈತರ ತಾಕುಗಳಲ್ಲಿ ಮಾಡಿದಾಗ ನಮಗೆ ಈ ಕೂರಿಗೆಯಲ್ಲಿ ಬಿತ್ತನೆ ಮಾಡಿದಾಗ 25-30% ಇಳುವರಿ ಜಾಸ್ತಿ ಬಂದಿದೆ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ನಿರ್ದಿಷ್ಟ ಸಂಖ್ಯೆಗಳನ್ನು ನಾವು ಕಾಪಾಡ್ಕೊಂಡು ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೊಂಡಿದ್ವಿ. ಇದು ಒಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಇದು ಆಳವಾಗಿ ಬಿತ್ತನೆ ಮಾಡೋದ್ರಿಂದ, ಆಳವಾಗಿ ಅಂದ್ರೆ ಸುಮಾರು 2 ಇಂಚ್ ಆಗಲಿ ಬಿತ್ತನೆ ಮಾಡೋದ್ರಿಂದ ತೇವಾಂಶ ಎಲ್ಲಿರುತ್ತೋ ಅಲ್ಲಿ ಬೀಜವನ್ನ ನಾವು ಸೇರಿಸೋದ್ರಿಂದ ಮೊಳಕೆ ಪ್ರಮಾಣ ಜಾಸ್ತಿ ಇದೆ, ಹಂಗಾಗಿ ಇಳುವರಿನ ಹೆಚ್ಚಿಗೆ ನಾವು ನಿರ್ಕೆ ಮಾಡಬಹುದು. ರೈತರಿಗೆ ತಾವು ಹೇಳೋದಂತ ಹೇಳಿದ್ರೆ ಸಸ್ಯಗಳನ್ನು ಕಾಪಾಡಲಿಕ್ಕೆ ಬೀಜ ಮತ್ತು ಗೊಬ್ಬರವನ್ನು ಏಕಕಾಲದಲ್ಲಿ ಬಿತ್ತನೆ ಮಾಡತಕ್ಕಂತ ಕೂರಿಗೆ ಅಂದ್ರೆ ಇದರಲ್ಲಿ 1 ಮೀಟರ್ ನಾವು ಹಾಕಿದೀವಿ. ಆ ಮೀಟರ್ ಕರೆಕ್ಟ್ ನೇರವಾಗಿ ಒಂದು ಬೀಜದಿಂದ ಬೀಜಕ್ಕೆ ಅಂತರವನ್ನು ಕಾಪಾಡುತ್ತೆ. ಹಂಗಾಗಿ ನಿರ್ದಿಷ್ಟ ಸಂಖ್ಯೆಗಳನ್ನು ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನ ಈ ನೆಲಗಡಲೆಯಲ್ಲಿ ನಾವು ಅಂತರ ಬೆಳೆಯನ್ನ ಏನಾದರೂ ಹಾಕೋಬಹುದೇ? ಹೌದು, ಯಾಕೆ ಶೇಂಗಾದಲ್ಲಿ ರೈತರು ಒಂದು ಸಾಮಾನ್ಯ ಪದ್ಧತಿ ಅಂದ್ರೆ ಅಂತರ ಬೆಳೆ ಬೆಳೆಯುವ ಪದ್ಧತಿ, ಯಾಕಂದ್ರೆ ಅಲಸಂದೆ ಮತ್ತೆ ತೊಗರಿ ರೈತರಿಗೆ ಮನೆಗೆ ಬೇಕಾಗುತ್ತೆ, ಜೊತೆಗೆ ಅದನ್ನ ಹೆಚ್ಚಿನ ಉತ್ಪಾದನೆ ಆದಾಗ ಮಾರುಕಟ್ಟೆಯಲ್ಲಿ ಮಾಡಿ ಲಾಭವನ್ನು ಪಡೆಯಬಹುದು. ಹಂಗಾಗಿ ಇಲ್ಲಿ ಮುಖ್ಯವಾಗಿ ಶೇಂಗಾ ಇಲ್ಲಿ ತೊಗರಿ ಬೆಳೆ ಒಂದು ನಾವು ಶಿಫಾರಸು ಮಾಡೋದು ತೊಗರಿ ಬೆಳೆ. ತೊಗರಿ ಬೆಳೆಯಲ್ಲಿ ಶೇಂಗಾದಲ್ಲಿ ಜೋಡಿ ಸಾಲು ಅಂದ್ರೆ 8 ಸಾಲು ನೆಲಗಡಲೆ 2 ಸಾಲು ಒಂದ್ 2 ಅಡಿ ಸಾಲಲ್ಲಿ ಬಿತ್ತನೆ, ಇದರಲ್ಲಿ ತೊಗರಿ 2 ಸಾಲು ಬಿತ್ತನೆ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ತೊಗರಿ ಸಾಲು ಏನು ನಾವು ಬಿತ್ತನೆ ಮಾಡ್ತೀವಿ 2 ಅಡಿ ಸಾಲಲ್ಲಿ ಅಲ್ಲಿ ನಾವು ಒಂದು ದೋಣಿ ಸಾಲು ಮಾಡಲಿಕ್ಕೆ ಅನುಕೂಲ ಇದೆ. ಈ ದೋಣಿ ಸಾಲು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬಿದ್ದಂತ ಮಳೆ ನೀರನ್ನ ದೋಣಿ ಸಾಲಲ್ಲೇ ನೀರಲ್ಲಿ ಇಂಗಿಸ್ಬೋದು. ಸೊ ಮಳೆ ಕೊರತೆ ಇದ್ದಾಗ ಅಭಾವ ಇದ್ದಾಗ ಈ ನೀರು ಶೇಂಗಾಕ್ಕೆ ದೊರೆತು ಯಾವುದೇ ರೀತಿ ಮಳೆಯ ಒಂದು ಅಭಾವದಿಂದ ಕುಂಠಿತಗೊಳ್ಳೋದಿಲ್ಲ. ಜೊತೆಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿಗೆ ಮಳೆ ಬಿದ್ದಾಗ ದೋಣಿ ಸಾಲು ಇರೋದ್ರಿಂದ ಹೆಚ್ಚಿನ ನೀರು ನಾವು ಬಸಲಿಕ್ಕೂ ಅವಕಾಶ ಆಗುತ್ತೆ. ಜೊತೆಗೆ ಈ ಶೇಂಗಾ ಕಟಾವ್ ಆದ ನಂತರ ಈ ತೊಗರಿ ಬೆಳೆ ಜೋಡಿ ಸಾಲ ಏನಿದೆ ಅದು ಒಂದು ಪೂರ್ಣ ಪ್ರಮಾಣದ ಬೆಳೆಯಾಗಿ ನಾವು ಪಡ್ಕೋಬಹುದು. ಅಂದ್ರೆ ಏನ್ ನಾವ್ ಹೇಳ್ತೀವಿ ಸೋಲ್ ಕ್ರಾಪ್ ಅಂತ ಏನ್ ಹೇಳ್ತೀವ, ಮುಖ್ಯ ಬೆಳೆ, ಮುಖ್ಯವಾದ ಬೆಳೆನ ನಾವು ಪರಿವರ್ತನೆ ಮಾಡ್ಕೊಂಡು ಎರಡು ಬೆಳೆನ ನಾವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇದು ನಮಗೆ ಲಾಭದಾಯಕ ಒಂದು ಬೆಳೆ ಪದ್ಧತಿ ಅಂತ ಹೇಳ್ಬೋದು. ನಾವು ಇನ್ನು ಮುಖ್ಯವಾಗಿ ಈ ಕಳೆ ನಿಯಂತ್ರಣವನ್ನು ಕೂಡ ನಾವು ಈ ನೆಲಗಡಲೆಯಲ್ಲಿ ಮಾಡಬೇಕಾಗತ್ತೆ, ಮಧ್ಯಂತರ ಬೇಸಾಯವನ್ನು ಕೂಡ ಮಾಡಬೇಕಾಗುತ್ತೆ. ಇವುಗಳನ್ನು ಹೇಗೆ ಅನುಸರಿಸಬೇಕಾಗತ್ತೆ ಅಂತ ಸಾಮಾನ್ಯ ಕಳೆ ನಿಯಂತ್ರಣ ಸಾಮಾನ್ಯವಾಗಿ ರೈತರು ಕೃಷಿಯಲ್ಲಿ ನಾವು ಅಂತರ ಬೇಸಾಯದಲ್ಲೇ ಅಂದರೆ ಮಧ್ಯಂತರ ಬೇಸಾಯ ಏನು ಮಾಡ್ತೀವಿ ಅಂತರ ಬೇಸಾಯ ಏನು ಮಾಡ್ತಾರೆ ಅದರಲ್ಲೇ ನಾವು ನಿವಾರಣೆ ಮಾಡ್ಕೋಬೋದು. ಆದರೂ ಸಹ ಕೆಲವು ಸಂದರ್ಭದಲ್ಲಿ ಕೂಲಿ ಆಳುಗಳ ಅಭಾವ ಇದೆ ಇತ್ತೀಚೆಗೆ, ಅಥವಾ ಏನು ಅಂತ ಒಂದೇ ಸಮಯಕ್ಕೆ ಮಳೆ ಬರ್ತಾ ಇರುತ್ತೆ, ಅವಾಗ ನಾವು ಅಂತರ ಬೇಸಾಯ ಮಾಡ್ಲಿಕ್ಕೂ ಆಗಲ್ಲ, ಮತ್ತೆ ಕೂಲಿ ಆಳುಗಳಿಂದ ಕೈಯಿಂದ ಕಳೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಅಂತ ಕಡೆ ನಾವು ಈ ಕಳೆನಾಶಕಗಳನ್ನ ಬಳಕೆ ಮಾಡಿದ್ರೆ ಒಂದು ಸಮರ್ಥವಾಗಿ ನಾವು ಕಳೆ ನಿರ್ವಹಣೆ ಮಾಡಬಹುದು. ಯಾಕಂದ್ರೆ ಕಳೆಗಳು ಸುಮಾರು 45 ದಿವಸವರೆಗೂ ಬಾಧೆ ಇರುತ್ತೆ, ಇದರಿಂದ ಸುಮಾರು 25-30% ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇದೆ. ಹಂಗಾಗಿ ನಾವು ಈ ಪೂರಾ ಬಿತ್ತನೆಯ ಸಮಯದಲ್ಲಿ ನಾವು ಕಳೆನಾಶಕಗಳಾದ ಒಂದು ಅಲಕ್ಲೋರ್ ಅಂತ ಇದೆ 1 ಲೀಟರ್ 1 ಎಕರೆಗೆ, ಅಥವಾ ಪೆಂಡಿಮಿಥಿಲಿನ್ ಅಂತ ಹೇಳ್ತೀವಿ 1.5 ಲೀಟರ್ 1 ಎಕರೆಗೆ, ಬಿತ್ತನೆ ದಿವಸ ಅಥವಾ ಬಿತ್ತನೆ ಆಗಿ ಮಾರನೇ ದಿವಸ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇರಬೇಕು. ಅಂತ ಸಂದರ್ಭದಲ್ಲಿ ನಾವು ಇದನ್ನ ಬಿತ್ತನೆ ಮಾಡಿದಾಗ ಸುಮಾರು 1-1.5 ತಿಂಗಳಷ್ಟು ಯಾವುದೇ ಒಂದು ಕಳೆಗಳು ಅವಳಿ ಇರೋದಿಲ್ಲ. ಒಳ್ಳೆ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. 1 ಲೀಟರ್ ಸುಮಾರು 350-400 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಬಿತ್ತನೆ ದಿವಸ ಅಥವಾ ಮಾರನೇ ದಿವಸ ಬಿತ್ತನೆ ಮಾಡಿದ್ರೆ ನಮಗೆ ಒಳ್ಳೆ ಕಳೆ ಒಂದು ಹತೋಟಿ ಬರುತ್ತೆ. ಒಂದು ಮುಖ್ಯ ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಕ್ ಆಗೋದಿಲ್ಲ, ಅಥವಾ ಕಳೆನಾಶಕವನ್ನು ಬಿತ್ತನೆ ಸಮಯದಲ್ಲಿ ಆಗಾಕಿಲ್ಲ, ಕೆಲವು ನಂತರ 30-35 ದಿವಸ ಆದ ನಂತರ ಕೆಲವು ಕಳೆಗಳು ಬರೋ ಸಂದರ್ಭ ಇರುತ್ತೆ, ಅವಾಗ ಇಳುವರಿ ಕುಂಠಿತ ಆಗುತ್ತೆ. ಅದಕ್ಕೋಸ್ಕರ ಇತ್ತೀಚೆಗೆ ನಾವು ಉದಯೋತ್ತರ ಕಳೆನಾಶಕವನ್ನು ನಾವು ಶಿಫಾರಸ್ ಮಾಡಿದ್ವಿ. ಅದು ಇಮೇಜಿತೆಪೈರ್ ಅಂತ ಹೇಳಿ ಈಗ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದು ಸುಮಾರು 500 ml 1 ಎಕರೆಗೆ ಸುಮಾರು 350 ಲೀಟರ್ನಲ್ಲಿ ಬೆರೆಸಿ ಸುಮಾರು ಬಿತ್ತನೆಯಾದ 15-20 ದಿವಸ ನಂತರ ಬಿತ್ತನೆ ಮಾಡಿದ್ರೆ ಸುಮಾರು 45-50 ದಿವಸ ಯಾವುದೇ ಕಳೆಗಳು ಇರೋದಿಲ್ಲ. ಇದ್ರ ಜೊತೆಗೆ ಅಂತರ ಬೇಸಾಯ ಸಾಮಾನ್ಯವಾಗಿ ರೈತರು ರೂಢಿ ಪದ್ಧತಿಯಲ್ಲಿ ಅಂತರ ಬೇಸಾಯ ಮಾಡಿ ಕಳೆ ನಿರ್ವಹಣೆ ಮಾಡಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಹೆಚ್ಚಿನ ಪ್ರದೇಶ ಖುಷಿ ಆಗಿರೋದ್ರಿಂದ ಖರ್ಚನ್ನ ಕಡಿಮೆ ಮಾಡಲಿಕ್ಕೆ ನಾವು ಕಳೆನಾಶಕವನ್ನ ಶಿಫಾರಸ್ ಮಾಡೋದಿಲ್ಲ. ಬಟ್ ಎಲ್ಲೆಲ್ಲಿ ಅವಶ್ಯಕತೆ ಇದೆಯಾ ಅಲ್ಲಿ ಅನಿವಾರ್ಯ ಅಂತ ಕಡೆ ಮಾತ್ರ ನಾವು ಕಳೆನಾಶಕವನ್ನ ಬಳಕೆ ಮಾಡಿಕೊಂಡು ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಇನ್ನು ಜಿಪ್ಸಮ್ ಅನ್ನು ಕೂಡ ನಾವು ನೆಲಗಡಲೆಯಲ್ಲಿ ಬಳಸೋದನ್ನ ಕಾಣಬಹುದು. ಇದರ ಬಳಕೆಯ ಒಂದು ಪ್ರಯೋಜನವನ್ನ ತಿಳಿಸ್ಕೊಡ್ತೀರಾ? ಹೌದು, ಜಿಪ್ಸಮ್ ಬಳಕೆ ಬಹಳ ಮುಖ್ಯವಾದ ಒಂದು ಪ್ರಮುಖ ಬೇಸಾಯ ಕ್ರಮ. ಯಾಕಂತ ನಾನಾಗಲೇ ಹೇಳಿದಾಗೆ ಮಣ್ಣಿನಲ್ಲಿ ಸುಣ್ಣದ ಅಂಶ ಕಡಿಮೆ ಇದ್ದಾಗ ಕಾಯಿ ಕಟ್ಟುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ, ದೃಢವಾದ ಕಾಯಿ ಸಿಗಲ್ಲ, ದೃಢವಾದ ಬೀಜ ಕಷ್ಟ ಆಗುತ್ತೆ, ಜೊತೆಗೆ ಎಣ್ಣೆ ಅಂಶನೂ ಕಡಿಮೆ ಆಗುತ್ತೆ. ಇದನ್ನ ಚೆನ್ನಾಗಿ ಇಳುವರಿ ಪಡಿಬೇಕಾದ್ರೆ ನಾವು ಸುಮಾರು 100 kgs ಜಿಪ್ಸಮ್ ಅನ್ನ ಬಿತ್ತನೆ ಆಗಿ ಸುಮಾರು 30-35 ದಿವಸ ನಂತರ ಮಣ್ಣು ಸಾಲಿನಲ್ಲಿ ಸೇರಿಸ್ಬಿಟ್ಟು ಮಣ್ಣನ್ನ ಏರಿಯಾಕೆ ಎಡೆ ಕುಂಟೆ ಒಡೆಯ ಸಂದರ್ಭದಲ್ಲಿ ಮಣ್ಣನ್ನ ಬುಡಕ್ಕೆ ಏರಿ ಹಾಕಿದಾಗ ಈ ಜಿಪ್ಸಮ್ ಏನಿದೆ ಲವಣ ಅದು ಬೇರುಗಳ ಮೂಲಕ ಹೀರ್ಕೊಂಡು ಏನ್ ಬರಂಗಿ ಅಂತ ಏನ್ ಹೇಳ್ತೀವಿ ನಾವು, ಅವು ಬಿಳಿಲುಗಳು ಭೂಮಿಗೆ ಬೇಗ ಹೋಗ್ತವೆ. ಜೊತೆಗೆ ಅವು ಬಲ್ತು ಅವು ಈ ಜಿಪ್ಸಮ್ ಲವಣವನ್ನ ಹೀರ್ಕೊಂಡು ಬೆಳೆ ಉತ್ಪಾದನೆ ಮಾಡ್ಲಿಕ್ಕೂ ಚೆನ್ನಾಗಿದೆ. ಜೊತೆಗೆ ಕಾಯಿಗಳು ದಪ್ಪ ಆಗ್ತವೆ, ಬೀಜಗಳು ದಪ್ಪ ಆಗುತ್ತೆ, ಜೊತೆಗೆ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಜಿಪ್ಸಮ್ ಅಲ್ಲಿ 89% ಸುಣ್ಣ ಇರುತ್ತೆ, 18% ಗಂಧಕದ ಅಂಶನೂ ಇರುತ್ತೆ. ಇದು ಎಣ್ಣೆ ಅಂಶ ಜಾಸ್ತಿ ಆಗಲಿಕ್ಕೆ ಬಹಳ ಬಹಳ ಶ್ರೇಷ್ಠವಾದ. ಇನ್ನ ಈ ಲಘು ಪೋಷಕಾಂಶಗಳ ಪೂರೈಕೆ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಹೌದು, ಲಘು ಪೋಷಕಾಂಶಗಳು ನಾ ಆಗ್ಲೇ ಹೇಳ್ದಂಗೆ ಈ ಇತ್ತೀಚೆಗೆ ಕಾಂಪೋಸ್ಟ್ ಬಳಕೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಇತ್ತೀಚಿನ ಸಾಗುವಳಿ ಪದ್ಧತಿಯಲ್ಲಿ ರೈತರ ಹೊಲದಗಳ ತಾಕುಗಳಲ್ಲಿ ನಾವು ಏನು ನಾವು ಸರ್ವೆ ಮಾಡಿದ್ವಿ ಅದರಲ್ಲಿ ಹೆಚ್ಚಿನ ಪ್ರದೇಶ ಅದರಲ್ಲೂ ಮುಖ್ಯವಾಗಿ ಸತುವಿನ ಒಂದು ಕೊರತೆ ಕಂಡು ಬರ್ತಾ ಇದೆ, ಬೋರಾನ್ ಸಹಿತ ಒಂದು ಕೊರತೆ ಕಂಡು ಬರ್ತಾ ಇದೆ. ಹಾಗಾಗಿ ಪ್ರತಿ ಹಂಗಾಮಿನಲ್ಲಿ ಎಲ್ಲೆಲ್ಲಿ ಶೇಂಗಾ ಬೆಳೀತಾರೆ ಅಂತ ಕಡೆ ಪ್ರತಿ 3 ಹಂಗಾಮಿಗೆ ಒಂದ್ಸರಿ ಸುಮಾರು 1 ಎಕರೆಗೆ 4 kg ಒಂದು ಸತುವಿನ ಸಲ್ಫೇಟ್ನನ್ನ ಕಾಂಪೋಸ್ಟ್ ಗೊಬ್ಬರ ಕೊಡ್ತೀವಲ್ಲ ಉಣವೆ ಮಾಡೋ ಸಂದರ್ಭದಲ್ಲಿ ನಾವು ಭೂಮಿಗೆ ಸೇರಿಸಿದ್ರೆ ಸತುವಿನ ಒಂದು ಕೊರತೆ ನಾವು ನೀಗಿಸ್ಬೋದು. ಜೊತೆಗೆ ಎಲ್ಲೆಲ್ಲಿ ಬೋರನ್ ಕೊರತೆ ಕಂಡು ಬರುತ್ತೆ ಅಂತ ಕಡೆ ಇವೆಲ್ಲ ನಾವು ಮಣ್ಣು ಆಧಾರಿತ ಒಂದು ಪರೀಕ್ಷೆಯಲ್ಲಿ ನಾವು ಮಾಡಬೇಕಾಗುತ್ತೆ. ಅಲ್ಲಿ ಕಡೆ ಬೋರಾಕ್ಸ್ ಅಂತ ಏನಿದೆ ಅದನ್ನು 2 kg ಅದನ್ನ ಬಿತ್ತನೆ ಸಮಯದಲ್ಲಿ ಆಗಿರುತ್ತೆ, ಉಳುಮೆ ಸಮಯದಲ್ಲಿ ಭೂಮಿಗೆ ಸೇರಿಸಿದ್ರೆ ಎಕರೆಗೆ ಒಂದು ಬೋರಾನ್ ಕೊರತೆ ನಾವು ನೀಗಿಸಬಹುದು. ಜೊತೆ ಕಡೆ ಕಬ್ಬಿಣದ ಒಂದು ಕೊರತೆ ಕಂಡುಬರುತ್ತೆ, ಅದರಲ್ಲಿ ಮುಖ್ಯವಾಗಿ ನೀರಾವರಿ ಪ್ರದೇಶದಲ್ಲಿ ಬರುತ್ತೆ, ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಬರುತ್ತೆ. ಅಂತದಲ್ಲಿ ಈ ಕಬ್ಬಿಣದ ಸಲ್ಫೇಟ್ ಏನಿರುತ್ತೆ ಅದು ಎಕರೆಗೆ ಒಂದು 10 kg ಒಂದು ಹಾಕಿದ್ರೆ ಕಬ್ಬಿಣದ ಕೊರತೆ ನಾವು ನೀಗಿಸಬಹುದು. ಇನ್ನ ನಾವು ಒಂದು 45 ದಿವಸದವರೆಗೂ ಅಂತರ ಬೇಸಾಯ ಮಾಡಬಹುದು. ಹೌದು, ಅಲ್ಲಿ ಆ ನಂತರ ಮಾಡಕ್ಕೆ ಅವಶ್ಯಕತೆ ಇರೋದಿಲ್ಲ, ತೊಂದರೆನೂ ಆಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟೊತ್ತಿಗೆ ಏನು ಬಾರಂಗಿಗಳು ಭೂಮಿಗೆ ಇಳ್ಕೊಂತಿರ್ತಾವಲ್ಲ, ನಾವು ಅಂತರ ಬೇಸಾಯ ಮಾಡಿದ್ರೆ ಅವು ಬಹಳ ಹಾಳಾಗೋ ಸಂದರ್ಭ ಜಾಸ್ತಿ ಇರುತ್ತೆ, ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ತೊಂದರೆ ಆಗುತ್ತೆ. ಹಂಗಾಗಿ ಯಾವುದೇ ಕಾರಣಕ್ಕೂ 45 ದಿವಸ ನಂತರ ನಾವು ಅಂತರ್ಬೇಸಾಯ ಕೊನೆ ಅಂತರ್ ಬೇಸಾಯ 40 ದಿವಸದಲ್ಲಿ ಮಾಡಿ ಮಣ್ಣನ್ನ ಏರ್ ಹಾಕೋದು ಒಂದು ಮುಖ್ಯವಾದ ಬೇಸಾಯ ಕ್ರಮ. ಇಲ್ಲಿ ಮಣ್ಣನ್ನ ಬುಡಕ್ಕೆ ಏರ್ ಹಾಕೋದ್ರಿಂದ ಏನಾಗುತ್ತೆ, ಈ ಬಾರಂಗಿಗಳು ಬೇರೆ ಸಂಪರ್ಕಕ್ಕೆ ಬರ್ತವೆ, ಹೂಗಳು ಬೇಗ ಬಾರಂಗಿಗಳಾಗಿ ಅವು ಭೂಮಿಯಲ್ಲಿ ಸೇರ್ಕೊಂಡು ಎತ್ತರ ಇರೋದ್ರಿಂದ ಒಂದು ಹೆಚ್ಚಿನ ಒಂದು ಕಾಯಿಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇದು ಒಂದು ಮುಖ್ಯವಾದ ಬೇಸಾಯ ಕ್ರಮ. ಕೆಲವು ಸಂದರ್ಭದಲ್ಲಿ ಕಾಯಿಗಳು ಹೆಚ್ಚಿನ ಒಂದು ಬೆಳವಣಿಗೆ ಆಗಬಾರ್ದು, ಹೂಗಳು ಎತ್ತರದಲ್ಲಿದ್ದಾಗ ಬಾರಂಗಿಗಳು ಭೂಮಿಗೆ ಮಣ್ಣನ್ನು ತಲುಪೋದಿಲ್ಲ, ಅಲ್ಲೇ ಅಬಾರ್ಷನ್ ಅಂತ ಏನ್ ಹೇಳ್ತೀವಿ ಅಲ್ಲೇ ಆಗ್ಬಿಟ್ಟು ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಕೆಲವು ಖಾಲಿ ಡ್ರಮ್ ಅನ್ನ ಮೇಲೆ ಉಳಿಸ್ಬಿಟ್ರೆ ಅವ್ರ ರೆಂಬೆಗಳು ಏನಿರುತ್ತೆ ಹೂ ಕಟ್ಟಿರೋದು ಭೂಮಿಗೆ ಹತ್ರ ಆಗುತ್ತೆ, ಜೊತೆಗೆ ಬಾರಂಗಿಗಳು ಭೂಮಿ ಒಳಗೆ ಸೇರ್ಕೊಂಡು ಅಟ್ಲೀಸ್ಟ್ ಒಂದು ಕನಿಷ್ಠ ಒಂದು 3-4 ಕಾಯಿ ಹೆಚ್ಚಿಗೆ ಆಗೋ ಸಂದರ್ಭ ಇರುತ್ತೆ. ಇಲ್ಲಿ ಒಂದು ಮುಖ್ಯವಾದ ಒಂದು ಬೇಸಾಯ ಕ್ರಮ. ಇನ್ನ ಈ ನೆಲಗಡಲೆಗೆ ಬರುವಂತಹ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೇಳಿ? ಮುಖ್ಯವಾದ ಕೀಟಗಳು ಅಂತ ಹೇಳಿದ್ರೆ ಸುರುಳಿ ಪೂಚಿ, ಇತ್ತೀಚೆಗೆ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆ ಸುರುಳಿ ಪೂಚಿ ಒಂದು ಬಾಧೆ ಹೆಚ್ಚಿನ ಪ್ರದೇಶದಲ್ಲಿ ಒಣ ವಾತಾವರಣದಲ್ಲಿ ಇಳುವರಿ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ. ಇದರ ಒಂದು ನಿಯಂತ್ರಣಕ್ಕೆ ಈ ಕೀಟ ಕಾಣಿಸ್ಕೊಂಡಾಗ ಮಾತ್ರ ಎಂಡೋಸಲ್ಫಾನ್ ಆಗಲಿ ಅಥವಾ ಮಾನಕ್ರೋಟೋಫಾಸಲ್ ಆಗಲಿ 1 ml/1 L ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಯಥೋಟಿ ಮಾಡಬಹುದು. ಇನ್ನೊಂದು ಕೀಟ ಅಂತ ಹೇಳಿದ್ರೆ ಸಸ್ಯ ಏನು, ಸೊ ಇದು ಸಸ್ಯ ಏನನ್ನ ಸುಮಾರು ಒಂದು ಏನೊಂದು ಮಾನಕ್ರೋಟೋಫಾಸ್ ರಸ ಹೀರ್ಕೊಂಡು ಇಳುವರಿ ಕಡಿಮೆ ಮಾಡುತ್ತೆ. ಇದು ಮಾನಕ್ರೋಟೋಫಾಸ್ ಅಂತ ಏನೊಂದು ಔಷಧಿ ಇದೆ ಅದನ್ನು ಸಹ ಒಂದು 2 ml/1 L ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಕೀಟದ ಅದು ಹತೋಟಿನ ನಾವು ಮಾಡ್ಕೋಬಹುದು. ಇನ್ನು ಮುಖ್ಯವಾದ ರೋಗಗಳು ಅಂತ ಹೇಳಿದ್ರೆ ಒಂದು ಕತ್ತು ಕೊಳೆಯುವ ರೋಗ ಇದೆ, ಇದನ್ನ ನಾವು ಸಾಮಾನ್ಯವಾಗಲೇ ಹೇಳಿದೀನಿ ಬೀಜೋಪಚಾರ ಮಾಡೋದ್ರಿಂದಲೇ ಇದನ್ನ ಹತೋಟಿ ಮಾಡಬಹುದು. ಥೈರಾಮಿಂದ ಆಗಲಿ ಅಥವಾ ಕ್ಯಾಪ್ಟನ್ 3 g 1 kg ಬೀಜಕ್ಕೆ ಮಾಡೋದ್ರಿಂದ ಇದೊಂದು ಕತ್ತು ಕೊಳೆಯ ರೋಗನ ನಾವು ಹತೋಟಿ ಮಾಡಬಹುದು. ಜೊತೆಗೆ ಎಲೆ ಚುಕ್ಕ ರೋಗ ಏನು ಒಂದು ಬರುತ್ತೆ ಸುಮಾರು ಕಾಯಿ ಕಟ್ಟೋ ಹಂತದಲ್ಲಿ ಬರುತ್ತೆ, ಅಂತ ಸಂದರ್ಭದಲ್ಲಿ ಇದನ್ನ ಕಾರ್ಬನ್ಡೈಸಿಯಂ ಏನು ಬರುತ್ತೆ ಅದನ್ನು ಸುಮಾರು ಒಂದು 0.5 g ಒಂದು 0.5 g ಅನ್ನ 1 L ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಎಲೆ ಚುಕ್ಕ ರೋಗನ ಹತೋಟಿ ಮಾಡಬಹುದು. ಇನ್ನೊಂದು ತುಕ್ಕು ರೋಗ, ಎಲೆ ತುಕ್ಕು ರೋಗ ಅಂತ ಬರುತ್ತೆ, ಇದನ್ನು ಸಹ ಅಷ್ಟೇ ಇದನ್ನ ಕಾರ್ಬನ್ಡೈಸಿಯಂ ಒಂದು 0.5 g 1 L ಬೆರೆಸಿ ಸಿಂಪರಣೆ ಮಾಡಬಹುದು. ಇದು ಸಾಮಾನ್ಯವಾಗಿ ವಾತಾವರಣದಲ್ಲಿ ಶೈತ್ಯಾಂಶ ಅಂದ್ರೆ ಇಮ್ಯುನಿಟಿ ಜಾಸ್ತಿ ಆದಾಗ ಬರೋಂತ ಕಾಯಿಲೆ ಇದು, ರೋಗ ಇದು. ಇದನ್ನ ಸಾವು ನಿಯಂತ್ರಣಕ್ಕೆ ನಾವು ಸಾಮಾನ್ಯ ಬೇಸಾಯ ಕ್ರಮದಲ್ಲೇ ನಾವು ಮಾಡಬಹುದು. ಸಾಮಾನ್ಯವಾಗಿ ಇವುಗಳ ನಿಯಂತ್ರಣಕ್ಕೆ ಬೆಳೆ ಪರಿವರ್ತನೆ ಹೇಳಿದ್ನಲ್ಲ ಆಗ್ಲೇ, ಅದು ಆದ ಮುಖ್ಯವಾದ ಒಂದು ಪದ್ಧತಿ. ಜೊತೆಗೆ ಒಂದು ಬೇಸಾಯ ಕ್ರಮವನ್ನು ಸರಿಯಾಗಿ ಮಾಡಿಕೊಂಡಾಗ ಇದು ಒಂದು ರೋಗದ ಬಾಧೆಯನ್ನು ತಡೆಗಟ್ಬೋದು. ಇನ್ನು ಅಂಗಾಂಶ ಕ್ಷಯ ರೋಗ ಅಂತ ಒಂದು ಬರುತ್ತೆ, ಇದನ್ನು ಸಹ ಒಂದು ಮಾನಕ್ರೋಟೋಫಾಸನ್ನು 1 ml/1 L ಬೆರೆಸಿ ಮಾಡೋದ್ರಿಂದ ವೈರಸ್ ರೋಗ ಇದು, ಇದು ಸಿಂಪರಣೆ ಮಾಡೋದ್ರೆ ನಾವು ಈ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಇದಕ್ಕೂ ಮುಖ್ಯವಾಗಿ ಒಂದು ಬೇಸಾಯ ಕ್ರಮ ಅಂತ ಹೇಳಿದ್ರೆ ಈ ಹೊಲದ ಸುತ್ತಲೂ ಸುಮಾರು ಒಂದು 4-6 ಸಾಲುಗಳಷ್ಟು ಒಂದು ಬಾರ್ಡರ್ ರೋಸ್ ಅಂತ ಏನ್ ಹೇಳ್ತೀವಿ ನಾವು ಸುತ್ತಲೂ ಸಜ್ಜೆ ಆಗಲಿ ಜೋಳ ಎತ್ತರವಾದ ಬೆಳೆ ನಾವು ಬೆಳೆಯೋದ್ರಿಂದ ಒಂದು ಚಲನವಲನಗಳನ್ನು ಈ ಕೀಟದ ಒಂದು ಮಾಡೋದ್ರಿಂದ ಈ ಕೀಟಗಳು ನಮ್ಮ ತಾಕೋಡಿಗೆ ಬರದಂಗೆ ನಾವು ತಡೆಗಟ್ಟಿ ನಿವಾರಣೆ ಮಾಡ್ಕೊಳ್ಳೋ ಒಂದು ಸಂದರ್ಭ ಇದೆ. ಜೊತೆಗೆ ಈ ಕಾಯಿ ಕೊಳ ರೋಗನು ಇತ್ತೀಚೆಗೆ ಜಾಸ್ತಿ ಇದೆ, ಇವುಗಳನ್ನ ಬೀಜೋಪಚಾರ ನಾ ಏನು ಹೇಳಿದ್ದೀನಿ ಆ ರೀತಿ ಮಾಡೋದ್ರಿಂದ ಇವನ್ನ ನಾವು ತಡೆಗಟ್ಬೋದು. ಜೊತೆಗೆ ಜಿಪ್ಸಮ್ ಹಾಕೋದ್ರಿಂದ ಇವು ಹೂವುಗಳ ಬಿಡೋ ಅಂತ ಕೊಟ್ಟಾಗ ಈ ಕಾಯಿ ಕೊಳೆ ರೋಗ ಹತೋಟಿ ಕಡಿಮೆ ಆಗುತ್ತೆ. ಇನ್ನ ಕೊಯ್ಲನ್ನ ಯಾವ ಮಾಡಬೇಕಾಗತ್ತೆ ಮತ್ತೆ ಇವುಗಳನ್ನ ಕಾಯಿಗಳನ್ನ ಕಿತ್ತ ಮೇಲೆ ಹೇಗೆ ಸಂಗ್ರಹಣೆ ಮಾಡಬೇಕಾಗತ್ತೆ ಅಂತ? ಕೊಯ್ಲು ಮಾಡೋ ಒಂದು ರೈತರ ಪದ್ಧತಿಯಲ್ಲಿ ಗೊತ್ತಿದೆ, ಕಾಯಿ ಕಿತ್ತು ನೋಡಿದಾಗ ಕಾಯಿನಲ್ಲಿ ಒಂಥರ ನರಗಳು ಸಣ್ಣ ಸಣ್ಣ ಗೀರ್ಗಳ ತರ ಇರುತ್ತೆ, ಆ ಗೀರ್ಗಳು ಬಂದಾಗ ನರಗಳು ಬಂದಾಗ ಅದು ಕಾಯಿ ಬಲ್ತಿದೆ ಅಂತೇಳಿ ನಾವು ರೈತರು ತಿಳ್ಕೊಬೇಕಾಗುತ್ತೆ. ಜೊತೆಗೆ ಕಾಯಿ ಸುಲಿದಾಗ ಸಿಪ್ಪೆ ಒಳಗಡೆ ಕಪ್ಪಾಗಿರುತ್ತೆ, ಬೀಜಗಳು ಸ್ವಲ್ಪ ಕಡು ಕೆಂಪು ಇರ್ತದೆ. ಈ ಹಂತದಲ್ಲಿ ನಾವು ಕಟಾವು ಮಾಡಿದ್ರೆ ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು. ಬಟ್ ಒಳ್ಳೆ ಇದನ್ನ ನಾವು ಶೇಖರಣೆ ಮಾಡೋದು ಅದರಲ್ಲೂ ಮುಖ್ಯವಾಗಿ ಬೀಜಕ್ಕೆ ಶೇಖರಣೆ ಮಾಡೋದಾದ್ರೆ ಅವನ್ನ ಈ ಗೋಣಿ ಚೀಲದಲ್ಲಿ ಒಳಗಡೆ ಒಂದು ಪಾಲಿಥಿನ್ ಲೈನಿಂಗ್ ಅಂತ ಇರುತ್ತೆ, ಒಳಗಡೆ ಇರುತ್ತೆ. ಅಂತ ಚೀಲ ಉಪಯೋಗ ಮಾಡಿಕೊಂಡು ಶೇಖರಣೆ ಮಾಡಿದ್ರೆ ಸುಮಾರು 5-6 ತಿಂಗಳು ನಾವು ಇಡಬೇಕಾಗುತ್ತೆ ಇವನ್ನ ಮುಂದಿನ ಹಂಗಾಮನವರೆಗೂ. ಹೌದು, ಅವಾಗ ಇಟ್ಟಾಗ ನಾವು ಒಂದು ಮೊಳಕೆ ಪ್ರಮಾಣ ನಾವು ಕಾಪಾಡಿಕೊಂಡು ಬೀಜಕ್ಕೆ ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಬೀಜಕ್ಕೆ ಇರಲಿ ಅಥವಾ ಮಾರುಕಟ್ಟೆಗೆ ಇರಲಿ ಅದ್ರ ತೇವಾಂಶ ಸುಮಾರು 8-10 ಬರೋವರೆಗೂ ಶೇಕಡ ಒಂದು ನೆರಳಿನ ಒಂದು ಬಿಸಿಲಿನಲ್ಲಿ, ಸುಡು ಬಿಸಿಲಲ್ಲಿ ಒಣಗಿಸಬಾರ್ದು, ಸಾಧಾರಣ ಬಿಸಿಲಲ್ಲಿ ಒಣಗಿಸಿ ಒಳ್ಳೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ನಮಗೆ ಒಳ್ಳೆ ಒಂದು ಒಂದು ಉತ್ತಮವಾದ ಗುಣಮಟ್ಟವಾದ ಕಾಯಿಯನ್ನು ನಾವು ಪಡ್ಕೋಬಹುದು. ಇನ್ನು ಇಳುವರಿ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಸಾಮಾನ್ಯವಾಗಿ ನಾವೆಲ್ಲ ಈ ಬೇಸಾಯ ಕ್ರಮಗಳನ್ನು ಮಾಡಿದ್ರೆ ಒಂದು ಎಕರೆಗೆ ಸುಮಾರು 4-5 ಕ್ವಿಂಟಲ್ ಸಾಧಾರಣವಾಗಿ ಮಾಡ್ಕೋಬಹುದು. ಒಂದು ತೇವಾಂಶ ಸರಿಯಾಗಿದ್ರೆ ನಾವು ಏನು ಒಂದು ಒಣ ಬೇಸಾಯ ಕ್ರಮಗಳನ್ನ ಮಣ್ಣು ಮತ್ತು ನೀರು ಸಂರಕ್ಷಣೆ ಕ್ರಮಗಳನ್ನು ಅಳವಡಿಸಿದ್ದೆ ಆದ್ರೆ ಇನ್ನೂ ಹೆಚ್ಚಿನ ಇಳುವರಿನ ಸುಮಾರು 6-7 ಕ್ವಿಂಟಲ್ ಪಡ್ಕೊಳ್ಳುವಂತ ಸಾಧ್ಯತೆನೂ ಇರುತ್ತೆ ಎಕರೆಗೆ. ಸಾಧಾರಣವಾಗಿ 4-6 ಕ್ವಿಂಟಲ್ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು. ರೈತ ಬಾಂಧವರೇ, ಈ ನೆಲಗಡಲೆ ಕೃಷಿ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶೇಷಾದ್ರಿಯವರನ್ನ ಅವರ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9481103883. ಇನ್ನೊಂದ್ಸರಿ ಹೇಳ್ತೀನಿ, 9481103883. ಈ ಸಂಖ್ಯೆಯಲ್ಲಿ ಸಿಗ್ತೀರಾ, ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ತೀರಾ. ತುಂಬ ಸಂತೋಷ ಡಾಕ್ಟರ್ ಶೇಷಾದ್ರಿಯವರೇ. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ಕೇಳಿ ಅವಲೋಕನ. 6:51 ಪ್ರಸಾರವಾಗಲಿದೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಹಾಗೂ 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ಹಿಂದಿ ಭಾಷಾ ಕವಿ ಪ್ರದೀಪ್ ಅವರ ಜೀವನ ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ನೂತನ್ ದೇಸಾಯಿ. ಆನಂತರ ಅನಿತಾ ದುಬೆ ಅವರಿಂದ ಕವನ ವಾಚನ. 9:30 ರಾಷ್ಟೀಯ ಕ್ರೀಡಾ ಸಂಚಿಕೆ ದೆಹಲಿ ಕೇಂದ್ರ.